ತಂಬೂರಿ ಮೀಟಿದವ ತಂಬೂರಿ ಮೀಟಿದವ ಭವಾತಿ ತಾಟಿದವ ತಂಬೂರಿ ಮೀಟಿದವ ಭವಾತಿ ತಾಟಿದವ ತಂಬೂರಿ ಮೀಟಿದವ ಭವಾತಿ ತಾಟಿದವ ತಂಬೂರಿ ಮೀಟಿದವ ಭವಾತಿ ತಾಟಿದವ ತಾಳವ ಕಟ್ಟಿದವ ತಾಳವ ಕಟ್ಟಿದವ ಸುರರುಳು ಸೇರಿದವ ತಾಳವ ಕಟ್ಟಿದವ ಸುರರುಳು ಸೇರಿದವ ತಂಬೂರಿ ಮೀಟಿದವ ಭವಾತಿ ತಾಟಿದವ ತಾಳವ ಕಟ್ಟಿದವ ಸುರರುಳು ಸೇರಿದವ ತಂಬೂರಿ ಮೀಟಿದವ ಭವಾತಿ ತಾಟಿದವ ತಾಳವ ಕಟ್ಟಿದವ ಸುರರುಳು ಸೇರಿದವ ತಂಬೂರಿ ಮೀಟಿದವ ಭವಾತಿ ತಾಟಿದವ ಗಜಯ ಕಟ್ಟಿದವ ಗಜಯ ಕಟ್ಟಿದವ ಗಜಯ ಕಟ್ಟಿದವ ಗಜಯ ಕಟ್ಟಿದವ ಕನರದಯ ಮೆಟ್ಟಿದವ ಗಜಯ ಕಟ್ಟಿದವ ಕನರದಯ ಮೆಟ್ಟಿದವ ಗಾಯನ ಪಾಡಿದವ ಹರಿಮೂರ್ತಿ ನೋಡಿದವ ಗಾಯನ ಪಾಡಿದವ ಹರಿಮೂರ್ತಿ ನೋಡಿದವ ತಂಬೂರಿ ಮೀಟಿದವ ಭವಾತಿ ತಾಡಿದವ ತಂಬೂರಿ ಮೀಟಿದವ ಭವಾತಿ ತಾಡಿದವ ತಾಳವ ಕಟ್ಟಿದವ ಸುರರುಳು ಸೇರಿದವ ತಂಬೂರಿ ಮೀಟಿದವ ಭವಾತಿ ತಾಡಿದವ ವಿಠಲನ ನೋಡಿದವ ವಿಠಲನ ನೋಡಿದವ ವಿಠಲನ ನೋಡಿದವ ವಿಠಲನ ನೋಡಿದವ ವಿಠಲನ ನೋಡಿದವ ವಿಠಲನ ನೋಡಿದವ ಪುರಂದರ ವಿಠಲನ ನೋಡಿದವ ಪುರಂದರ ವಿಠಲನ ನೋಡಿದವ ಪುರಂದರ ವಿಠಲನ ನೋಡಿದವ ಪುರಂದರ ವಿಠಲನ ನೋಡಿದವ ವೈಕುಂಠಕ್ಕೆ ಓಡಿದವ ವಿಠಲನ ನೋಡಿದವ ವೈಕುಂಠಕ್ಕೆ ಓಡಿದವ ವಿಠಲನ ನೋಡಿದವ ವೈಕುಂಠಕ್ಕೆ ಓಡಿದವ ವಿಠಲನ ನೋಡಿದವ ವೈಕುಂಠಕ್ಕೆ ಓಡಿದವ ವಿಠಲನ ನೋಡಿದವ ವೈಕುಂಠಕ್ಕೆ ಓಡಿದವ ವಿಠಲನ ನೋಡಿದವ ವಿಠಲನ ನೋಡಿದವ ವಿಠಲನ ನೋಡಿದವ ವಿಠಲನ ನೋಡಿದವ ವೈಕುಂಠಕ್ಕೆ ಓಡಿದವ ವೈಕುಂಠಕ್ಕೆ ಓಡಿದವ ವೈಕುಂಠಕ್ಕೆ ಓಡಿದವ ತಂಬೂರಿ ಮೀಟಿದವ ಭವಾತಿ ತಾಟಿದವ ತಂಬೂರಿ ಮೀಟಿದವ ಭವಾತಿ ತಾಟಿದವ ತಾಳವ ಕಟ್ಟಿದವ ತಾಳವ ಕಟ್ಟಿದವ ತಾಳವ ಕಟ್ಟಿದವ ತಾಳವ ಕಟ್ಟಿದವ ತಾಳವ ಕಟ್ಟಿದವ ಸುರರುಳು ಸೇರಿದವ ತಂಬೂರಿ ಮೀಟಿದವ ಭವಾತಿ ತಾಟಿದವ ತಂಬೂರಿ ಮೀಟಿದವ ಭವಾತಿ ತಾಟಿದವ ಭವಾತಿ ತಾಟಿದವ ಭವಾತಿ ತಾಟಿದವ